ಕಂಪಲ್ಸರಿ ಅದು. ಈಗ ಮುಂದೆ ನೋಡ್ತಾ ಹೋದಂಗೆ ಈಗ ನಮ್ಮ ಊರುಗಳಲ್ಲಿ ಗುಲ್ಬರ್ಗದಲ್ಲೂ ಕೂಡ ಯಾರೇ ಒಬ್ರು ಟವರ್ ಗಳನ್ನ ಕಟ್ಟಿದ್ರೆ, ಇಂಡಿವಿಜುವಲ್ ಮನೆ ಬಿಟ್ಬಿಡಿ, ಯಾರು ದೊಡ್ಡ ಕಾಂಪ್ಲೆಕ್ಸ್ ಅಥವಾ ಟವರ್ ಕಟ್ಟಿದ್ರೆ ಆ ಟವರ್ ಎದುರುಗಡೆ ಗಾರ್ಡನ್ ಕಂಪಲ್ಸರಿ. ಯಾಕೆಂದ್ರೆ ಎಲ್ಲರ ರಿಕ್ವೈರ್ಮೆಂಟ್ ಅದು, ಅಲ್ಲಿ ಮಕ್ಕಳಿಗೆ ಆಟ ಸ್ಥಾನ, ಈಜುಕೊಳ, ಆಮೇಲೆ ನಿಮ್ದು ಕಾರಂಜಿಗಳು, ಲಾನು, ಕಾಮನ್ ಯುಟಿಲಿಟಿ, ಇದೆಲ್ಲ ಕಂಪಲ್ಸರಿ ಆಗಿದೆ. ಈಗ ಇದು ಮೊದ್ಲಿನ ತರ ಅಮ್ಯುನಿಟಿ ಆಗಿ ಉಳಿದಿಲ್ಲ, ಇದು ರೆಗ್ಯುಲರ್ ರಿಕ್ವೈರ್ಮೆಂಟ್ ಆಗಿ ಬರ್ತಾ ಇದೆ. ಲ್ಯಾಂಡ್ಸ್ಕೇಪ್ ಇಂಡಸ್ಟ್ರಿ ಭಾರತ ದೇಶದಲ್ಲಿ ದಿನಂ ಪ್ರತಿದಿನ ಬೆಳೀತಾ ಇದೆ. ಇವತ್ತು ಸುಮಾರು 500 ಸುಮಾರು 2,000 ಕೋಟಿ ರೂಪಾಯಿ ಬೆಲೆ ಬಾಳುವಂತ ಒಂದು ಇಂಡಸ್ಟ್ರಿ ಇದು. ಅಷ್ಟು ಟರ್ನ್ ಓವರ್ ಇದ್ದಂತ ಇಂಡಸ್ಟ್ರಿ. ಅಂತಂದ್ರೆ ಈಗ ಪ್ರಸನ್ನ ಅವರೇ, ನೀವು ಗಾಲ್ಫ್ ಇದರಿಂದ ಪ್ರಾರಂಭ ಮಾಡಿದ್ರಿ ನಿಮ್ಮ ಕರಿಯರ್ ಅಂತ ಹೇಳಿದ್ರಿ, ಗಾಲ್ಫ್ ನಂತರ ಮತ್ತೆ ಎಲ್ಲಿ ಹೋದ್ರಿ? ಗಾಲ್ಫ್ ನಿಂದ ನಾನು ಮುಂಬೈಯಲ್ಲಿ ಒಂದು ಗಾಲ್ಫ್ ಕೋರ್ಸ್ ಮಾಡೋದಕ್ಕೆ ಅಲ್ಲಿಂದ ಆಸ್ಟ್ರೇಲಿಯಾದಿಂದ ಮುಂಬೈಗೆ ಬಂದಿದ್ದೆ. ನಾನು ಮುಂಬೈಗೆ ಬಂದೆ, ಮುಂಬೈಯಲ್ಲಿ ಅವ್ರ ಜೊತೆಗೇನೆ ಹೊಂದಾಣಿಕೆ ಆದದಕ್ಕೋಸ್ಕರ ಅದು ನಾನು ಮುಂಬೈಲ್ಲೇ ಉಳಿಯುವಂತಾಯ್ತು. ನಾನು ಆಸ್ಟ್ರೇಲಿಯಾಕ್ ವಾಪಸ್ ಹೋಗ್ಲಿಲ್ಲ, ಮರಳಿ ಹೋಗ್ಲಿಲ್ಲ, ಇಲ್ಲೇ ಭಾರತದಲ್ಲೇ ಉಳಿದೆ. ಯಾಕೆಂದ್ರೆ ನನಗೆ ಇದನ್ನು ಮುಂದುವರೆಸಿಕೊಂಡು ಹೋಗಬೇಕು ಅನ್ನೋದು ಮೊದಲಿನಿಂದನೂ ಇತ್ತು. ಕಾಲೇಜಲ್ಲಿ ಇದ್ದಾಗಿಂದನೂ ಕೂಡ ಲ್ಯಾಂಡ್ಸ್ಕೇಪಿನ ಬಗ್ಗೆ ನನಗೆ ಅತೀವವಾದ ಅಟ್ಯಾಚ್ಮೆಂಟ್ ಇತ್ತು. ಅದಕ್ಕೆ ಅದನ್ನು ಮುಂದುವರೆಸಿಕೊಂಡೇ ಹೋಗಬೇಕು ಅಂತ ಹೇಳಿದ್ದಾಗ ಅಲ್ಲಿಂದ ಮುಂದೆ ನಾನು ಅದೇ ಗಾಲ್ಫ್ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿದೆ. ಮುಂಬೈಲಿ ಯಾವ ಗಾಲ್ಫ್ ಕೋರ್ಸ್ ಬಂದಿದ್ದೆ ಆ ಗಾಲ್ಫ್ ಕೋರ್ಸ್ ಅನ್ನು ಕಂಪ್ಲೀಟ್ ಮಾಡಿದೆ. ಅಲ್ಲಿ 2 5-star ಹೋಟೆಲ್ಗಳಿಗೆ ಮಾಡುವಂತಹ ಲ್ಯಾಂಡ್ಸ್ಕೇಪಿನ ವ್ಯವಸ್ಥೆ ನನಗೆ ಡಿಸೈನ್ ನಿಂದ ಹಿಡಿದು ಎಕ್ಸಿಕ್ಯೂಷನ್ ವರೆಗೂ ಮಾಡುವಂತ ಅವಕಾಶ ಸಿಕ್ತು. ಅದು ಯಾವ ಜಾಗ ಮಾಡಿದ್ವೋ ಅದು ಬಹಳಷ್ಟು ಸಿನಿಮಾ ಚಿತ್ರೀಕರಣ, ಅಡ್ವರ್ಟೈಸ್ಮೆಂಟ್ ಗಳ ಚಿತ್ರೀಕರಣ ಬರ್ತಾ ಇದ್ದದಕ್ಕೆ ಅಲ್ಲಿಂದ ಜನರ ಪರಿಚಯ ಆಗ್ತಾ ಬಂತು. ಅಲ್ಲಿಂದ ನಾನು ರಹೇಜಾನ್ ಅಂತ ಒಂದು ಸಂಸ್ಥೆಯಲ್ಲಿ ಮುಖ್ಯಸ್ಥನಾಗಿ ಜಾಯ್ನ್ ಆದೆ ಲ್ಯಾಂಡ್ಸ್ಕೇಪ್ ಡಿಪಾರ್ಟ್ಮೆಂಟ್ ಇಂದು. ಅಲ್ಲಿ ಸುಮಾರು ಅವ್ರ ಜೊತೆಗೆ 11 ಕಾಲ ಸುಮಾರು 100 ಪ್ರಾಜೆಕ್ಟ್ಗಳನ್ನು ಮಾಡಿದ್ವಿ ನಾವು ಮುಂಬೈ ಮತ್ತು ಪೂನಾ ಮತ್ತು ಬೇರೆ ಜಾಗದಲ್ಲಿ ಬೆಂಗಳೂರುಗಳಲ್ಲಿ ಮಾಡಿದೆ. ಅದು ಬಿಟ್ಟಾದ್ಮೇಲೆ ನಾನು ಟಾಟಾ ಹೌಸಿಂಗ್ ಅಂತ ಒಂದು ರೆಸಿಡೆನ್ಷಿಯಲ್ ಡೆವಲಪರ್ ಕಂಪನಿ ಅಲ್ಲಿ ಜಾಯ್ನ್ ಆದೆ. ಟಾಟಾದ್ದೇ ಒಂದು ಅಂಗ ಪಾರ್ಕ್, ಅಲ್ಲಿ ಲ್ಯಾಂಡ್ಸ್ಕೇಪಿಗೆ ಬಹಳ ಪ್ರಾಮುಖ್ಯತೆ ಇತ್ತು. ಅಲ್ಲಿ ಆಪರೇಷನ್ ಹೆಂಗಿತ್ತು ಅಂದ್ರೆ ಡಿಸೈನ್ ಅಂದ್ರೆ ನಾವು ಮಾಡ್ತಾ ಇರುವಂತಹ ಯಾವುದೇ ಟೌನ್ಶಿಪ್ ಆಗಲಿ ಅಥವಾ ಇಂಡಿವಿಜುವಲ್ ಬಿಲ್ಡಿಂಗ್ಸ್ ಗಳಿಗಾಗಲಿ ನಾವು ಇಂಟರ್ನ್ಯಾಷನಲ್ ಆರ್ಕಿಟೆಕ್ಟ್ ಗಳನ್ನ ಹೈರ್ ಮಾಡ್ತಾ ಇದ್ವಿ. ಸಸಾಕಿ ಆಗಿರ್ಲಿ, ICN ಆಗಿರ್ಲಿ, ಅಥವಾ ಮೋಶೆ ಸಾಫ್ದಿ ಆಗಿರ್ಲಿ, ಇವರೆಲ್ಲ ಜಗತ್ತಿನ ಅತ್ಯಂತ ದೊಡ್ಡ ಫರ್ಮ್ಗಳು ಅಂದ್ರೆ ಡಿಸೈನ್ ಆರ್ಕಿಟೆಕ್ಚರಲ್ ಫರ್ಮ್ಸ್ ಅಲ್ಲಿ ದೊಡ್ಡ ಫರ್ಮ್ಸ್ಗಳು, KPF ಆಗ್ಲಿ, ಇವರಿಗೆ ಲ್ಯಾಂಡ್ಸ್ಕೇಪ್ ಒಂದು ಇಂಟಿಗ್ರಲ್ ಡಿಸೈನ್ ಪಾರ್ಟ್ ಆಫ್ ಇಟ್. ಈಗ ಕಾಲೇಜಿನಿಂದ ಬರುವಂತಹ ವಿದ್ಯಾರ್ಥಿಗಳು ಸ್ಪೆಷಲಿ MSc ಹಾರ್ಟಿಕಲ್ಚರ್, BSc ಹಾರ್ಟಿಕಲ್ಚರ್ ಮುಗಿಸಿ ಏನ್ ಬರ್ತೀರಿ ಅವ್ರಿಗೋಸ್ಕರ ಸ್ಪೆಷಲಿ ನೀವು ಏನ್ ಮಾಡಬೇಕು ಅಂದ್ರೆ ನಿಮ್ಮ ಕರಿಯರ್ ಮುಗಿಯೋದಕ್ಕಿಂತ ಮುಂಚೆ ಒಂದು ಆಟೋ ಕ್ಯಾಡು ಆಮೇಲೆ BIM ಅಂತ ಒಂದಿರುತ್ತೆ, ಅವೆರಡೂ ಕೋರ್ಸ್ ಗಳನ್ನು ನೀವು ಮಾಡ್ಕೋಬೇಕು. ಯಾಕೆ ಅಂದ್ರೆ ನಿಮ್ಗೊಂದು ಅಡ್ವಾಂಟೇಜ್ ಇರುತ್ತೆ ಮಾರ್ಕೆಟ್ ಅಲ್ಲಿ ನೀವು ಬರುವಾಗ. ಒಂದು, ನಿಮ್ದೇ ಫರ್ಮ್ ಅನ್ನ ಶುರು ಮಾಡಬಹುದು ನೀವು. ಎರಡು, ಯಾರಿಗಾದ್ರೂ ಕೂಡ ಸರ್ವಿಸ್ ಪ್ರೊವೈಡ್ ಮಾಡಬಹುದು. ಮೂರು, ನೀವು ಯಾವುದೇ ದೊಡ್ಡ ಕಂಪನಿಗಳಲ್ಲಿ ಜಾಯ್ನ್ ಆಗಬಹುದು. ಲ್ಯಾಂಡ್ಸ್ಕೇಪ್ ಆರ್ಕಿಟೆಕ್ಚರ್ ಗೆ ಸಂಬಂಧಪಟ್ಟಂತಹ ನಮ್ಮ ಭಾರತದಲ್ಲಿ ಮತ್ತು ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ, ಅದು ಯುರೋಪ್ ಆಗಿರ್ಬೋದು, ಅದು ಏಷ್ಯಾ ಆಗಿರ್ಬೋದು, ಅದು ಸಿಂಗಾಪುರ್ ನಂತಹ ದೊಡ್ಡ ಏನು ಅಡ್ವಾನ್ಸ್ ಲ್ಯಾಂಡ್ಸ್ಕೇಪ್ ಡ್ರಿವನ್, ಇಡೀ ಸಿಂಗಾಪುರ್ ಲ್ಯಾಂಡ್ಸ್ಕೇಪ್ನ ಮೇಲೆ ನಡೀತಾ ಇದೆ. ಇಡೀ ಸಿಂಗಾಪುರ್ ದೇಶನೇ ಲ್ಯಾಂಡ್ಸ್ಕೇಪ್ ಗೋಸ್ಕರ ಫೇಮಸ್. ಅದು ಮುಖ್ಯವಾದ ಲ್ಯಾಂಡ್ಸ್ಕೇಪಿನ ಕಾಶಿ. ಈ ನನ್ನಂತ ಜನರಿಗೆ ಯಾರಿಗಾದ್ರೂ ಲ್ಯಾಂಡ್ಸ್ಕೇಪ್ ನೋಡಬೇಕು ಅನ್ನಂಗಿದ್ರೆ, ಕಲಿಬೇಕು ಅನ್ನಂಗಿದ್ರೆ, ನೋಡಬೇಕು ಅನ್ನಂಗಿದ್ರೆ ಸಿಂಗಾಪುರ್ಗೆ ಹೋಗ್ಬೇಕು. ಅಲ್ಲ ಪ್ರಸನ್ನ ಅವ್ರೆ, ನಾ ಹೇಳೋದೇನಂತಂದ್ರೆ, ಈ ನಮ್ಮಲ್ಲಿ ಏನು ರೈತರಿದ್ದಾರೆ, ಈ ಯುವಕರಿದ್ದಾರೆ, ಈ ಲ್ಯಾಂಡ್ಸ್ಕೇಪ್ ಅನ್ನ ಅವರ ಒಂದು ಆದಾಯ ಆಗ್ಲಿ ಅಥವಾ ಒಂದು ಎಂಟರ್ಪ್ರಿನರ್ಶಿಪ್ ಇಂದ ಒಂದು ಉದ್ಯಮಿಯಾಗಿ ಮಾಡ್ಕೊಳ್ಳಿಕ್ಕೆ ಹೆಂಗ್ ನೋಡ್ಬೇಕು, ಅವ್ರಿಗೆ ಹೆಂಗ್ ಅವಕಾಶ ಇದೆ, ಹೆಂಗ್ ಸ್ಟಾರ್ಟ್ ಮಾಡ. ಒಂದು ವಿದ್ಯಾರ್ಥಿಗಳಿಗೆ ನಾನು ಹೇಳಿದೆ, ಇವು ಆಟೋ ಕ್ಯಾಡು ಅಥವಾ BIM ಮಾಡೆಲ್ ಗಳನ್ನ ಕಲ್ತ್ರೆ ಯಾವುದೇ ಗ್ರಾಜ್ಯುಯೇಟ್ ಗಳು BA BCOM ಇದು ಈಗ ಬಂದಿರುವಂತಹ ಹೊಸ ವಿಷಯಗಳಿವೆಲ್ಲ, ಇದನ್ನು ಕಲಿಬೇಕು ನೀವು. ಇದರಿಂದ ಒಂದು ಡಿಸೈನ್ ಸೆನ್ಸ್ ಬರುತ್ತೆ, ಎರಡು ಡಿಸೈನ್ ಗಳಲ್ಲಿ ಕೆಲಸ ಸಿಕ್ಕತ್ತೆ ನಿಮಗೆ ಡಿಸೈನ್ ಮಾಡೋದು. ಇವೆಲ್ಲ ದೊಡ್ಡ ದೊಡ್ಡ ಫರ್ಮ್ ಗಳಲ್ಲಿ ಭಾರತದಲ್ಲೂ ಕೂಡ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲೂ. ಇದಾದ್ಮೇಲೆ ನಮ್ಮ ರೈತಾಪಿ ಜನಾಂಗ ಅಥವಾ ಯಾರಿಗೆ ಇದನ್ನ ಪ್ರೊಫೆಷನಲ್ ಅಂತ ತಗೋಬೇಕು ಅಂತ ಇದ್ರೆ ಅವರಿಗೆ ಇದರಲ್ಲೂ ಮತ್ತೆ ಎರಡು ವಿಧವಾಗಿ ನೋಡಬಹುದು ಇದನ್ನ. ಒಂದು, ನಾವು ಗಿಡಗಳನ್ನ ಬೆಳೆಸಿ ಮಾರುವುದು, ಒಂದು ಮಾರಾಟ ಡೈರೆಕ್ಟ್ ಆಗಿ ಅಂದ್ರೆ ನೀವೇ ಪ್ರೊಡ್ಯೂಸ್ ಮಾಡಿ ನೀವೊಂದು ಗಾರ್ಡನ್ ಸೆಂಟರ್ ಓಪನ್ ಮಾಡಿ. ಗಾರ್ಡನ್ ಸೆಂಟರ್ ಅಂದ್ರೆ ಒಂದೇ ಜಾಗದಲ್ಲಿ, ಈಗ ಸಪೋಸ್ ನೀವು ದುಬೈ ಅಥವಾ ಯುರೋಪ್ ಅಲ್ಲಿ ಯಾವುದೇ ಸಿಟಿಗಳಿಗೆ ಹೋಗಿ, ಇಲ್ಲ ಸಿಂಗಾಪುರ್ ಅಲ್ಲಿ ಹೋಗಿ, ಇಲ್ಲ ಚೈನಾ ದೇಶದಲ್ಲಿ ಕೂಡ ಯಾವುದೇ ಒಂದು ಸಣ್ಣ ಊರಿಗೂ ಹೋದ್ರೂ ಕೂಡ ಆ ಊರಲ್ಲಿ ಹೆಂಗೆ ಇಲ್ಲಿ ನಮ್ಮಲ್ಲಿ ಮೆಡಿಕಲ್ ಸ್ಟೋರ್ಸ್ ಕಿರಾಣಿ ಅಂಗಡಿ ಹೆಂಗ ಇರ್ತಾವ, ಹಂಗ ಗಾರ್ಡನ್ ನಿಂದನ ಒಂದ್ ಅಂಗಡಿ ಇರ್ತದೆ, ಗಾರ್ಡನ್ ಸ್ಟೋರ್ ಅದು. ಅಲ್ಲಿ ಹೋದ್ರಿ ಅಂದ್ರೆ ನಿಮಗೆ ಗಾರ್ಡನ್ ಗೆ ಬೇಕಾಗುವಂತ ಬೀಜ, ಗೊಬ್ಬರ, ಸಾಮಾನುಗಳು, ಇರಿಗೇಷನ್ ಗೆ ಬೇಕಾಗುವಂತ ಎಲ್ಲ ಒಂದೇ ಕಡೆ ಸಿಗುವಂತ ವ್ಯವಸ್ಥೆ ಇರುತ್ತೆ. ಇಡೀ ಊರುಗಳಲ್ಲಿ ಇಂಥವು 10-12 ಅಂಗಡಿ ಇರ್ತಾವ. 10-12 ಅವ ಅಂದ್ರೆ ಎಲ್ಲಾರ್ಗೂ ಬಿಸ್ನೆಸ್ ಅವಕಾಶ ಅದ ಅಂದಂಗಲ್ಲಿ. ಒಂದೇನು ಅಂದ್ರೆ ನೀವು ಪ್ರೊಡ್ಯೂಸ್ ಮಾಡಿ ಆ ರೀತಿ ಮುಖಾಂತರ ನೀವು ಅದನ್ನ ಮಾರಾಟ ಮಾಡಬಹುದು. ಅದು ಬೇಡ ಅಂದ್ರೂ ಕೂಡ ಈಗ ಪೂನಾ ಅಲ್ಲಿ ಅಗರ್ ಎಲ್ಲರೂ ನಿಮ್ ನೆನಪು, ಪೂನಾಯಿಂದ ನೀವು ಸೋಲಾಪುರ್ಕ್ ಏನು ಬಸ್ ಲಿ ಬರ್ತೀರಿ, ಪೂನಾ ಸಿಟಿ ಬಿಟ್ಟ ಮೇಲೆ ಸೋಲಾಪುರ್ ಬರೋ ತನಕ ಸುಮಾರು ಇಂದಾಪುರ್ ತನಕ ಅಂದ್ರೆ 50-60 ಕಿಲೋಮೀಟರ್ ನಿಮ್ಮ ಅಕ್ಕಪಕ್ಕ ಬರೀ ಗ್ರೀನ್ ಹೌಸ್ಗಳು ಕಾಣಿಸ್ತೀರಿ, ಅವೆಲ್ಲ ನರ್ಸರಿಗಳು. ಅವು 1-2 ಕೋಟಿ ರೂಪಾಯಿ ಅವು ಬಿಸ್ನೆಸ್ ಮಾಡಂಗಿಲ್ಲ ಅವರು, ಸುಮಾರು 500 ಕೋಟಿ ರೂಪಾಯಿ ಬಿಸ್ನೆಸ್ ಮಾಡ್ತಾರೆ. ದೊಡ್ಡ ಇಂಡಸ್ಟ್ರಿ ಇದು. ಇಂಡಸ್ಟ್ರಿ ರೂಪದಲ್ಲಿ ಇನ್ನೂ ನಾವು ಇದನ್ನು ಕಂಡೇ ಇಲ್ಲ. ನಾವು ಇವತ್ತಿಗೂ ಕೂಡ ನಮಗೆ ಯಾವ್ದಾದ್ರು ದೊಡ್ಡ ಹೂವಿನ ಗಿಡ ಬೇಕು, ನನ್ನ ಪ್ರಾಜೆಕ್ಟ್ ಗಳಿಗೆ ಬೇಕಾಗುವಂತ ನಾನು ಗಿಡಗಳನ್ನ ಸೋರ್ಸ್ ಮಾಡಬೇಕು ಅಂದ್ರೆ ನನಗೆ ಇಂಡಿಯಾನಾಗಿರೋ ಬರೀ 4 ಜಾಗ, ಈ ಚೈನಾನಂಗೆ ಯಾವ ಎಲ್ಲಾ ಊರುಗಳಲ್ಲಿ ಸಿಗೋ ಪರಿಸ್ಥಿತಿ ಇಲ್ಲ. ಇಲ್ಲ ನಂಗೆ, ನಾ ಹುಡುಕ್ಬೇಕಂದ್ರ ಎದ್ದು ಕಲ್ಕತ್ತಾಕ್ ಹೋಗ್ಬೇಕು, ಇಲ್ಲ ದಿಲ್ಲಿ ಹತ್ರ ಗಂಗಾ ಬೇಸಿನ್ನಾಗ, ಅದನ್ ಬಿಟ್ಟ ಮೇಲೆ ಆಂಧ್ರ ಪ್ರದೇಶನಾಗ ಕಡಿಯಮ್ ಅಂತ ಹೇಳಿ. ಬಹಳಷ್ಟು ಕಡೆ ನಾವು ನೋಡ್ತಾ ಇರ್ತೀವಲ್ಲ, ಸಣ್ಣ ಸಣ್ಣ ಗಿಡಗಳನ್ನ ನರ್ಸರಿಗಳು ಇಟ್ಕೊಂಡು ಎಲ್ಲ ಊರಲ್ಲಿ ಮಾರಾಟ ಮಾಡ್ತಿರ್ತಾರೆ. ಅವ್ರು ಯಾರು ತಾವು ಸ್ವಂತ ಪ್ರೊಡ್ಯೂಸ್ ಮಾಡಂಗಿಲ್ಲ. ಅವಕಾಶ ಏನದಂದ್ರೆ ಟ್ರೇಡರ್ಸ್ ಕಲ್ಯಾಣ ಕರ್ನಾಟಕದಾಗ ಅವಕಾಶ ಏನಂದ್ರೆ ಇದು ಡ್ರೈ ಏರಿಯಾ ಇದ್ದಿದ್ದಕ್ಕ ಇಲ್ಲಿ ರೋಗಗಳು ಕಡಿಮೆ. ಒಂದ್ ನಮ್ಗೇನಿಸ್ತದೆ ಇದಕ್ಕೆ ತೋಟಗಾರಿಕೆ ಮಾಡ್ಬೇಕಂದ್ರೆ ನೀರ್ ಬಹಳ ಬೇಕ್ರಿ, ಇಲ್ಲ ನೀರ್ ಬೇಕು, ನೀರನ್ನ ಸರಿಯಾಗಿ ಉಪಯೋಗಿಸುವಂತ ತಲಿಬೇಕು ಅಂದ್ರೆ ಡ್ರಿಪ್ ಇರಿಗೇಷನ್ ಆಗ್ಲಿ ಮೈಕ್ರೋ ಇರಿಗೇಷನ್ ಆಗ್ಲಿ ಇದನ್ನ ಮಾಡಿದ್ರೆ ಇವನ್ನ ಕಡಿಮೆ ನೀರಲ್ಲೂ ಕೂಡ ಇದನ್ನ ನೀವು ಒಂದು ಉದ್ಯಮವಾಗಿ ಬೆಳೆಸ್ಕೋಬಹುದು. ಇಲ್ಲಿ ಹೆಂಗದಂದ್ರೆ ಆರ್ನಮೆಂಟಲ್ ಗಿಡಗಳು ಬೇಕು ಅಂದ್ರೆ ಪಾಮ್ಸ್ ಗಳಾಗ್ಲಿ ಶ್ರಬ್ ಗಳಾಗ್ಲಿ ಗುಲಾಬಿ ಮಲ್ಲಿಗೆ ಬೋಗನ್ವಿಲ್ಲ ಇವನೇನದಲ್ಲ ಇಂಥವು ಕಲ್ಯಾಣ ಕರ್ನಾಟಕದಲ್ಲಿ ಮಾಸ್ ಪ್ರೊಡಕ್ಷನ್ ಮಾಡಬಹುದು, ಲಕ್ಷಾನುಗಟ್ಟಲೆ ನೀವು ಇವನ್ನ ಬೆಳೆಸಬಹುದು. ಇವತ್ತು ಕೂಡ ಕಲ್ಕತ್ತಾನಾಗ ಎಲ್ಲಾ ಕಲ್ಕತ್ತಾನಾಗ ಬೆಳೆಯಂಗಿಲ್ಲ, ಕಲ್ಕತ್ತಾ ಅಕ್ಕಪಕ್ಕ ಆ ಸಣ್ಣ ದೂರ ದೂರದ ಹಳ್ಳಿಗಳಲ್ಲಿ ಒಬ್ಬೊಬ್ರು ಬೆಳೆಸ್ತಾರೆ. ಇಲ್ಲಿ ನೀವು ಮಾಸ್ ಪ್ರೊಡಕ್ಷನ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಇವನ್ ಕೂಡ ಆನ್ಲೈನ್ ಕೂಡ ನೀವು ಮಾರ್ಕೆಟಿಂಗ್ ಮಾಡಬಹುದು. ಆನ್ಲೈನ್ ಬರ್ಲಿಕ್ಕೆ ಶುರು ಆಗಿದೆ, ನಾವು ಖರೀದಿ ಮಾಡ್ಲಿಕ್ಕೆ ಅಂದ್ರೆ ಅಲ್ಲಿ ಪ್ರೊವಿಷನ್ ಅದ, ನೀವು ಯಾವಾಗ ತೆಗೆದು ನೋಡ್ರಿ ಟೈಪ್ ಮಾಡಿ ನೋಡ್ರಿ ನಿಮ್ ಗಿಡದ ಬಗ್ಗೆ, ತುಳಸಿ ಗಿಡ ಅವೈಲೇಬಲ್ ಅದನ್ನು ಇಲ್ಲೋ ಅಂತ ಹೇಳಿ, ತುಳಸಿ ಗಿಡನು ಕಾಣಿಸ್ತದೆ ನಿಮ್ಗೆ, ಸಗಣಿ ಗೊಬ್ಬರನು ಕಾಣಿಸ್ತದೆ, ಆಕಳ ಗಂಜಲನು ಕಾಣಿಸ್ತದೆ. ಯಾಕಂದ್ರ ಜನ ಇವತ್ತು ತಗೊಳಿಕತ್ತಾರ, ಜನರಿಗೆ ಏನ್ ಬೇಕೋ ಸಿಗ್ತವೆ. ಅಂದ್ರ ಇವತ್ತು ಗುಲ್ಬರ್ಗ ಅಂತ ಶಹರದಲ್ಲಿ ನೀವು ಮಾಡ್ತೀನಿ ಅಂತಂದ್ರೆ ಇಲ್ಲೂ ದೊಡ್ಡ ಅವಕಾಶ ಅದ ನಿಮಗೆ, ನಾವು ತಗೊಂಡು ಹೋಗಿ ಮಾರ್ಬೇಕಂತ ಅನ್ನೋ ಪರಿಸ್ಥಿತಿನೂ ಇಲ್ಲ. ಹೆಂಗದ ಅಂದ್ರೆ ನೀವು ಇಲ್ಲಿ ಪ್ರೊಡ್ಯೂಸ್ ಮಾಡ್ತೀರಿ ನಿಮ್ ಹೊಲದಾಗ ಅಂದ್ರೆ ನಿಮ್ದೇ ಕಮ್ಯುನಿಟಿ ಅಂದ್ರೆ ಈಗ ತೋಟಗಾರಿಕೆ ಸೌಂದರ್ಯೀಕರಣದ ಏನ್ ಪ್ರೊಡಕ್ಷನ್ ಅದ, ಇವರು ತಮ್ಮ ತಮ್ಮಲ್ಲೇ ನೀವು ಪಾಮ್ ಮಾರ್ತೀರಿ ನಮ್ಮ ಹತ್ರ ಬೋಗನ್ ವಿಲಾದ ಅಂತಂದ್ರೆ ಇಂಡಿವಿಜುವಲಿ ಒಳಗಡೆ ಅಸೋಸಿಯೇಷನ್ ಅದ. ಅಂದ್ರೆ ಭಾರತದೊಳಗ ನರಸಿಂಹನ್ ಅಸೋಸಿಯೇಷನ್ ಅಂತ ಹೇಳಿ ಒಂದು ದೊಡ್ಡ ಫಾರ್ಮ್ ಅದ. ಈಗ ಸಪೋಸ್ ನೀವು ಬೆಳಿಲಿಕತ್ತೀರಿ ಅಂತಂದ್ರೆ ಒಂದು 700-800 ರೂಪಾಯಿ ದಿನ ಅವ್ರ ಸದಸ್ಯತೆ ಫಾರ್ಮ್ ಅಲ್ಲಿ ನೀವು ಕೊಟ್ಟರೆ ಕೂಡ ನೀವು ಕೂಡ ಅವ್ರ ಎನ್ಲಿಸ್ಟೆಡ್ ಅಲ್ಲಿ ಬರ್ತೀರ. ನೀವೇನ್ ಪ್ರೊಡ್ಯೂಸ್ ಮಾಡ್ತೀರಿ, ಸಪೋಸ್ ನಿಮ್ಗೆ ಬರೀ ಅರೇಕ ಪಾಮ್ ಅಷ್ಟ ಮಾಡೋ ಇಚ್ಛೆ ಅದ, ನಿಮ್ ಹೊಲ ಅದ, ನಿಮ್ 10 ಎಕರೆ ಹೊಲದಾಗ ಒಂದ್ 1/2 ಎಕರೆದಾಗ ನಾವು ಇದನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತಂದ್ರೆ ಭಾರತ ದೇಶದೊಳಗೆ ಹೆಂಗಿರ್ತದೆ ಅಂತಂದ್ರೆ ಬ್ಯಾಗ್ ಸೈಜ್ ಮೇಲೆ ಗಿಡದ್ದು ವ್ಯಾಲ್ಯೂ ಕಟ್ತೀವಿ, ರೇಟ್ ಇರ್ತದೆ. ಒಂದು ಬ್ಯಾಗ್ ಸೈಜ್ 6 ಇಂಚು ಇತ್ತಂದ್ರೆ ಅದಕ್ಕೆ ರೇಟ್ ಸುಮಾರು 40 ರೂಪಾಯಿಂದ 100 ರೂಪಾಯಿ ಇದ್ರೆ, ಅದ ಬ್ಯಾಗ್ ಸೈಜ್ 1 ಫೂಟ್ ಇದ್ದಿದ್ರೆ 400-4,000 ರೂಪಾಯಿ ತನಕ ಹೋಗ್ತದೆ. ಅಂದ್ರೆ ಗಿಡದ ಬೆಳವಣಿಗೆ ಆಮೇಲೆ ಅದ್ರ ಎಷ್ಟು ಹೆಲ್ದಿ ಅದ ಅದ್ರ ಮೇಲೆ ಅದ್ರ ರೇಟ್ ಡಿಸೈಡ್ ಆಗ್ತದೆ. ಒಂದು ಬ್ಯಾಗ್ ಸೈಜ್ ಮೇಲೂ ಇರ್ತದೆ, ಒಂದು ಗಿಡದ ಸೈಜ್ ಮೇಲೂ ಇರ್ತದೆ. ಇನ್ನೂ ದೊಡ್ಡ ಅವಕಾಶ ಏನಂತಂದ್ರೆ ಇಲ್ಲಿ ನೀರಿನ ಅವಕಾಶ ನೀವು ಮಾಡಿಕೊಟ್ಟು ಸರಿಯಾದ ಮಣ್ಣಿನ ನೀವು ಕರೆಕ್ಟ್ ಆಗಿ ಇಟ್ಕೊಂಡ್ರೆ ಡ್ರೈಯರ್ ಪ್ಲೇಸ್ ಅಂದ್ರೆ ಎರಿಡ್ ಪ್ಲೇಸ್ ಆದಂತಹ ಗುಲ್ಬರ್ಗ ಬಿಜಾಪುರ ಬೀದರ್ ರಾಯಚೂರ್ ಬಳ್ಳಾರಿ ಅಂತ ರೀಜನ್ಗಳಲ್ಲಿ ಡ್ರೈ ಇರೋದಕ್ಕೆ ಏನಾಗ್ತಂದ್ರೆ ಗಿಡಕ್ಕೆ ನೀರ್ ಬರೋಬ್ಬರಿ ಕೊಟ್ಟು ಗೊಬ್ಬರ ಕೊಟ್ಟು ನೀವು ಸರಿಯಾಗಿ ಬೆಳವಣಿಗೆ ಮಾಡಿದ್ರೆ ಗಿಡಗಳು ಬಹಳ ತೇಜವಾಗಿ ಬೆಳೀತಾವ, ಇಲ್ಲಿ ಫಾಸ್ಟ್ ಬೆಳೀತಾವ, ಬಹಳ ಫಾಸ್ಟ್ ಬೆಳೀತಾವ. ಇದು ನನ್ನ ಅನುಭವ ಇಲ್ಲಿದಷ್ಟೇ ಅಲ್ಲ, ಮೆಡಿಟರೇನಿಯನ್ ಕಂಟ್ರಿ ಲೈಕ್ ಸ್ಪೇನ್ ಪೆರು ಮೆಕ್ಸಿಕೋ ಅವು ಡೆಸರ್ಟ್ಗಳು, ಅಲ್ಲಿ 4 ವರ್ಷಕ್ಕೆ ಒಂದ್ಸರಿ 1-2 ದಿವಸ ಮಳೆ ಬರ್ತದೆ. ಅಂಥಲ್ಲಿ ಕೂಡ ಅವು ಇಡೀ ಊರಿಗೂರಲ್ಲ 500-600 ಕಿಲೋಮೀಟರ್ ಡ್ರೈವ್ ಮಾಡಿದ್ರು ಕೂಡ ನಿಮಗೆ ಬರೀ ನರ್ಸರಿಗಳು ಕಾಣ್ತಾವ. ಅಲ್ಲಿ ಬೇರೆ ಯಾರು ಬೆಳಿನೇ ಬೆಳೆಯಂಗಿಲ್ಲ, ಬರೀ ನರ್ಸರಿನ ಮಾಡಿಟ್ಟಾರ. ಅಷ್ಟು ದೊಡ್ಡ ಉದ್ಯಮ ಅಲ್ಲಿ ನಮ್ ನೋಡೋ ರೀತಿ ಏನದಲ್ಲ, ಇದನ್ನ ಉದ್ಯಮ ಅಂತ ನೋಡೋಕೆ ನಾವು ಪ್ರಯತ್ನ ಮಾಡಿದ್ರೆ ಬಹಳಷ್ಟು ಬೆಳವಣಿಗೆ ಅದ ಇಲ್ಲಿ. ಅಂದ್ರೆ ಬಹಳಷ್ಟು ಆಪ್ಷನ್ ಇದೆ, ನಮ್ ಚಿಂತೆ ನಮ್ ರೋಡದ ದೃಷ್ಟಿ ಬದಲಾಗಬೇಕು. ಯಾಕಂದ್ರೆ ಇವತ್ತ ದುಬೈ ಅಂತ ಶಹರ, ದುಬೈ ಅಕ್ಕಪಕ್ಕದಲ್ಲಿರುವಂತಹ ಎಲ್ಲಾ ಮಿಡ್ಲ್ ಈಸ್ಟ್ ಕಂಟ್ರಿಗಳು ಬಹಳ ಜೋರಾಗಿ ಬೆಳೀತಾ ಇದಾವೆ. ಅವರಿಗೆ ನಮ್ಮಷ್ಟು ಜೈವಿಕ ವೈವಿಧ್ಯತೆ ಇಲ್ಲ ಅವರಲ್ಲಿ ಎಲ್ಲೂ. ಇದು ಯುರೋಪಲ್ಲೂ ಆಯ್ತು, ಆಮೇಲೆ ಇವನ್ ಅಮೆರಿಕಾದಲ್ಲೂ ನಮ್ಮಷ್ಟು ಜೈವಿಕ ವೈವಿಧ್ಯತೆ ಇಲ್ಲ. ನಾ ಅಲ್ಲಿ ಗಿಡ ತಗೊಳಕ್ ಹೋದಾಗ ನನಗ್ ಕೇಳ್ತಿದ್ರು, ನಮಗ್ ಹೆಂಗರ ನೀವು ಬೇವಿನ ಗಿಡ ಕಳಿಸ್ತೀರನು, ಹೆಂಗರ ಮಾಡಿ ಅಶೋಕ ಗಿಡಗಳು, ಅಶೋಕ ಗಿಡಗಳಲ್ಲಿ ಇಲ್ಲ, ಬಹಳ ಸುಂದರವಾದಂತಹ ಗಿಡ ನಮ್ ಭಾರತ ದೇಶದ ಗಿಡ, ಬಹಳಷ್ಟು ಫೈಕಸ್ ಗಿಡಗಳು ಅಂದ್ರೆ ಈ ಬೋಧಿ ವೃಕ್ಷ ಆಗ್ಲಿ ಅಥವಾ ಆಲದ ಮರ, ಅರಳಿ ಮರ ಆಗ್ಲಿ ಆಲದ ಮರ ಆಗ್ಲಿ ಅವ್ರ ಹತ್ರ ಸಿಗಂಗಿಲ್ಲ, ಅವ್ರಲ್ಲಿ ಬೆಳೆಯಂಗಿಲ್ಲ. ಅವು ನನಗೆ ಕೇಳಿದ್ರು, ನೀವ್ಯಾರ ಹೆಂಗರ್ ಮಾಡಿ ನಮಗ್ ಕಳಿಸ್ಲಿಕ್ಕೆ ಸಾಧ್ಯದೇನು ಇವು ಗಿಡಗಳನ್ನ ಬೆಳೆದು, ನಮ್ಗೆ ಬೇಕಿವು. ಅವ್ರ ದೇಶದಲ್ಲಿ ಅವ್ರಿಗೆ ಬೆಳೆಸಬೇಕು ಅನ್ನುವಂತ ಹಂಬಲ. ಈಗ ಹೊಸ ಹೊಸ ಏರ್ಪೋರ್ಟ್ ಗಳನ್ನ ನೋಡಿದ್ರೆ ನೀವು ಯುರೋಪಿನಲ್ಲಿ, ಅಲ್ಲಿ ಗಿಡಗಳು ಏನ್ ಇಟ್ಟಾರ ಒಳಗೆ ತೋರಿಸ್ಲಿಕ್ಕೆ ಅಂತಂದ್ರ, ನಮ್ಮ ದೇಶದ ಗಿಡಗಳು ಅವನು ಬಹಳ ಚಂದ ಬಚಾಸಿ ಗ್ಲಾಸ್ನಾಗ ಹಾಕಿಟ್ಟು ಕೇರ್ ತಗೊಂಡು ನಮ್ಮ ಗಿಡಗಳನ್ನು ಅವ್ರ ಜನರಿಗೆ ತೋರಿಸ್ತಾರೆ, ರಾಜಮರ್ಯಾದೆ ಕೊಟ್ಟು. ಈಗ ನಮ್ಮಲ್ಲಿ ಹೆಂಗದಂತಂದ್ರ, ನಾವು ಇವನ್ ಯಾವನ್ನೂ ಸೀರಿಯಸ್ ಆಗಿ ಬೆಳೆಸೇ ಇಲ್ಲ. ಅಂದ್ರೆ ಪ್ರಸನ್ನವ್ರೆ, ನಾ ಹೇಳದನ್ನ ಅಂದ್ರೆ, ನಮ್ಮ ರೈತರಿಗೆ ಬೇವು ಬೆಳೆದ್ರು ಅವಕಾಶದ ಅವಕಾಶದ, ಬೇವು ಬೆಳೆದ್ರು ಅವಕಾಶದ, ಆಲ ಬೆಳೆದ್ರು ಅವಕಾಶ. ಆದ್ರೆ ಅವನ್ನೆಲ್ಲ ನೀವು ಕಂಟೈನರ್ ನಾಗ, ಅಂದ್ರ ಪಾಟ್ನ್ಯಾಗ ಬೆಳೆಸಬೇಕು. ಕಂಟೈನರ್ಕ್ ಬ್ಯಾರೆ ಬೇರೆ ವಿಧಗಳಾಗಿ ಕಂಟೈನರ್ಸ್ ಇರ್ತಾವ. ಅಂದ್ರ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ, ಇಲ್ಲಿಂದ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಬರುವಂತ ಕಂಟೈನರ್ ಗಳನ್ನ ನೀವು ಬೆಳೆಸಬೇಕು. ಈಗ ಚೈನಾದಲ್ಲಿ ಒಂದು ಸಿಸ್ಟಮ್ ಇದೆ, ಏರ್ ಪಾಟ್ ಅಂತ ಹೇಳಿ, ಚೈನಾದಲ್ಲಿ ಒಂದು ಏರ್ ಪಾಟ್ ಅಂತ ಸಿಸ್ಟಮ್. ಅದ್ರೊಳಗೆ ಏನಾಗ್ತದೆ, ಆ ಪಾಟ್ಗೆ ತೂತ್ಗಳಿರ್ತಾವ, ಆ ತೂತಿನಿಂದ ಏರ್ ಒಳಗೆ ಹೋಗೋದಕ್ಕೆ ರೂಟ್ ಅಂದ್ರೆ ಬೇರಿನ ಬೆಳವಣಿಗೆ ತುಂಬಾ ಸಹಕಾರಿ ಆಗ್ತದೆ. ಬೇರೆ ಬೆಳೆದಂಗ ಗಿಡದ ಮ್ಯಾಲಿನ ತೇಜ್ ಚಂದ ಇರ್ತದೆ. ಅಂದ್ರೆ ಅದಕ್ಕೆ ರೆಂಬೆಗಳು ಜಾಸ್ತಿ ಬರ್ತವೆ. ಎಷ್ಟು ರೆಂಬೆಗಳು ಜಾಸ್ತಿ, ಎಷ್ಟು ಮರದ ರೂಪದಲ್ಲಿ ನೀವು ಮಾರ್ತಾರೋ ಅಷ್ಟು ವ್ಯಾಲ್ಯೂಗಳು ಜಾಸ್ತಿ. ಅಲ್ಲ ಮತ್ತಂದ್ರೆ ದೊಡ್ಡ ಗಿಡ ಮಾರೋದ್ ಹೆಂಗ, ಒಯ್ಯೋದ ಹೆಂಗ? ಗುಲ್ಬರ್ಗಿದ್ದ ಗಿಡ ನೀವು ಬೆಂಗಳೂರಿಗೆ ಒಯ್ಯಬೇಕು ಅಂತ ಹೆಂಗ್ ಸಾಧ್ಯ ಆಗುತ್ತೆ? ಹೆಂಗ ಸಾಧ್ಯ ಅಂತಲ್ಲ, ಇವತ್ತು ನಂದ ಕೆಲಸದ್ದು ಹೇಳ್ತೇನೆ ನಿಮ್ಗೆ. ಸುಮಾರು 2000 ಗಿಡ ನಾ ಅಲ್ಲಿಂದ ಹುಡುಕಿ ತರ್ಲಿಕ್ಕೆ. ಹೆಂಗಂದ್ರ, ಗುಲ್ಬರ್ಗ ಅಲ್ಲ, ನೀವು ಎಲ್ಲೇನು ಇನ್ನೂ ಸಣ್ಣ ಹಳ್ಳಿ ಊರಾಗಿದ್ರು ಸಹಿತ ನೀವು ಹೇಳ್ರಿ ನನಗೆ, ಇಲ್ಲ ನಮ್ಮಲ್ಲಿ ಇಂತ ದೊಡ್ಡ ಗಿಡ ಪಾಟ್ನಾಗ ರೆಡಿ ಅದ, ನೀವು ತಗೊಂಡು ಹೋಗ್ಲಿಕ್ಕೆ ತಯಾರಿದ್ದೇನೆ ಅಂತ ಹೇಳಿ. ಈಗ ಹೆಂಗಾಗ್ತದೆ, ಗಿಡಗಳನ್ನ ಹೆಂಗ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರ ಪಾಟಿಗೆ ಅಂತಂದ್ರ, ಈಗ ಚೈನಾಕ್ ಹೋದ್ರೆ ಸಾವಿರಾರು ಎಕರೆ ಒಳಗೆ ಅವನ್ನೆಲ್ಲ ಗಿಡ ಹಚ್ಚಿಡ್ತಾರ. ಅವ್ರಿಗೆ ಯಾವಾಗ ಆರ್ಡರ್ ಬರ್ತಾವಲ್ಲ, ಅದಕ್ಕೆ ಕೆಳಗವನ್ನ ಹಸಿರು ಬಟ್ಟೆ ಹಾಕಿರ್ತಾರ, ಹಚ್ಚೋ ಮುಂದ ಹಸಿರು ಬಟ್ಟೆ ಹಾಕಿಟ್ಟಿರ್ತಾರ. ಆ ಬಟ್ಟಿ ಒಳಗಿಂದ ಬೇರುಗಳು ಕೆಳಗೆ ಹೋಗ್ಲಿಕ್ಕೆ ಶುರು ಆಗ್ತದೆ. ಆಮೇಲೆ ಉಸುಕು ಮಿಶ್ರಿತ ಜಾಗ ಏನಿರ್ತದ ಅಲ್ಲಿ, ಬಹಳ ಒಳ್ಳೆ ಜಾಗ ಇದೆ. ಎಲ್ಲಿ ಉಸುಕು ಜಾಸ್ತಿ ಇರ್ತದ ಅಲ್ಲಿ ನೀವು ಗಿಡಗಳನ್ನು ಬಹಳ ಲಘು ಬೆಳೆಸ್ಕೋಬಹುದು, ಅಥವಾ ಉಸುಕು ಹಾಕಿನೂ ಬೆಳೆಸಬಹುದು. ಎರಡನೇದು, ಎರಿಮಣ್ಣಿನವರು ಉಸುಕು ಹಾಕಿಸ್ ಕೂಡ ಗಿಡ ಬೆಳೆಸಬಹುದು. ಅವ್ರ ಏನ್ ಮಾಡಿರ್ತಾರೆ ಅಂದ್ರೆ, ಸಣ್ಣ ಇದ್ದಾಗನ ಸುಮಾರು 20-21 ಇಂಚ್ ಪ್ಲಾಸ್ಟಿಕ್ ಬ್ಯಾಗ್ ನಾಗ ಹಾಕಿ ಅರ್ಧ ಮಣ್ಣಾಗ ಅಥವಾ ಉಸುಕ್ನಾಗ ಮುಚ್ಚುದು, ಅರ್ಧ ಮ್ಯಾಲ ಕಾಣಿಸ್ತಿರ್ತದೆ. ಬಂದವರಿಗೆ, ಈಗ ಸಪೋಸ್ ನನ್ನಂತ ಬಾಯರ್ಸ್ ಯಾವಾಗ ಬರ್ತಾರೆ, ಯಾರು ತಗೊಳ್ಳೋರು ಬರ್ತಾರ, ಅವರಿಗೆ ಗಿಡ ತೋರಿಸ್ತಾರ. ಅವ್ರು ನೋಡ್ರಿ, ಗಿಡದು ಸುತ್ತಳತಿ ಸೊಂಟ, ಗಿಡದ ಗರ್ತ್ ಎಷ್ಟು ದೊಡ್ಡದ ಹಾಕೋತ್ ಹೋಗ್ತದ ಅಷ್ಟು ನಿಮಗೆ ಬೆಲೆ ಜಾಸ್ತಿ ಬರ್ತದೆ. ಅಂದ್ರೆ ಎಷ್ಟು ದೊಡ್ಡದಾದ್ರೂ ಒಯ್ಬಹುದು, ಹಚ್ಚಬಹುದು. ಎಷ್ಟು ದೊಡ್ಡದಾದ್ರು ಅಂದ್ರೆ, ಸುಮಾರು ಈಗ ನಾನು ಒಂದು ತರುವಂತಹ ಒಂದು ಗಿಡ ಏನಿದೆ ಅದ್ರ 4 meter ಸೊಂಟದ, 4 ಕೈ ಹಿಡ್ಕೊಂಡ್ರು ಕೂಡ ಆ ಗಿಡ ಮುಟ್ಟುದಾಂಗ್ಲ. ಅಂದ್ರೆ ಒಂದ್ ಎಂಡಿಗೆ ಅಷ್ಟು ದೊಡ್ಡ ಗಿಡ ತರ್ಲಿಕ್ಕೆ. ಅಂದ್ರೆ ಎಲ್ಲಿಂದ ತರ್ಲಿತ್ತಿರೋದು? ಇದು ಬರ್ತಾ ಇರೋದು ಮೆಲೋರ್ಕಾ ಅಂತ ಹೇಳಿ, ಸ್ಪೇನ್ ದೇಶದಿಂದ ಬರ್ತಾ ಇದೆ ಸಸಿ ಮುಖಾಂತರ. ಅಲ್ಲ ಪ್ರಸನ್ನ ಅವ್ರೆ, ಅಲ್ಲಿಂದ ಗಿಡ ತರೋದು, ಆ ಗಿಡ ನಮ್ಮಲ್ಲಿ ಸಿಗ್ಲಿಲ್ಲ ನಿಮಗೆ? ನಮ್ಮಲ್ಲಿ ಇಷ್ಟು ದೊಡ್ಡ ಗಿಡಗಳು ಸಿಗಂಗೆ ಇಲ್ಲ. ನಮ್ಮಲ್ಲಿ ಸಿಗುವಂತವ ಏನು ಅಂದ್ರೆ, ಇದ ಬ್ಯಾಗ್ ನಾಗ ಮಾಡಿದ್ದನ. ಇವ 3-4 ಏನ್ ಪ್ಲೇಸ್ ಅವ ಇಂಡಿಯಾನಾಗ, ಅಲ್ಲಿ ಬ್ಯಾಗ್ ನಾಗ ಅಷ್ಟೇ ಮಾಡುವ ಪರಿಸ್ಥಿತಿ. ಕಂಟೈನರ್ ನಾಗ ಹೊತ್ಕೊಂಡು ಬರುವಂತಹ ಅಥವಾ ಅಷ್ಟು ದೊಡ್ಡ ಬೆಳೆದಂತಹ ಮರ, 40-50-100 ಗಿಡಗಳು. ನನ್ನ ಆಶ್ಚರ್ಯಕ್ಕ 1100 ಮರ ಆಲಿವ್ ಗಿಡ ಬಾರ್ಸಿಲೋನಾ ಹತ್ರ ಒಂದು ನರ್ಸರಿ ಒಳಗೆ ಮಾರ್ಲಿಕ್ಕಿತ್ತು. ಕೇಳಿದ್ರು ಆಶ್ಚರ್ಯ ಅನ್ಸಲಿಕ್ಕಾಗೋದಿಲ್ಲ. ಅಲ್ಲ ನನಗ ಆಗ್ಲಿಲ್ಲ, ನಾ ಇದ ಫೀಲ್ಡ್ ನಾಗ 25 ಮ್ಯಾಲ ಇದ್ರು ಕೂಡ ನನಗೂ ಕೂಡ ನಂಬುವಂತ ಪರಿಸ್ಥಿತಿ ಇದ್ದಿಲ್ಲ. ಅಷ್ಟು ದೊಡ್ಡ ಹಳೆ ಮರಗಳನ್ನ ಪಾಟ್ ನಲ್ಲಿ ಹಾಕಿದ್ರು. ನೀವು ನಂಬುತ್ತಿರೋ ಇಲ್ಲೋ, 1 meter ಎಂತ ಪಾಟು, ಭಾರಿ ಸಿಂಪಲ್ ಮೆಥಡ್ ಏನಂದ್ರ, ಈ ಚಿಕನ್ ಮೆಶ್, ನಮ್ ಸಾದಾ ಏನ್ ಮೆಶ್ ಬರ್ತದಲ್ಲ ಚಿಕನ್ ಮೆಶ್, ಅದನ್ನ ಏನ್ ಮಾಡ್ರಿ, ಓಪನ್ ಮಾಡುವಂಗ ಅಂದ್ರೆ ದೊಡ್ಡದು ಮಾಡಬಹುದು ನೀವು, ಸಣ್ಣದು ಮಾಡಬಹುದು, ಅಟ್ಯಾಚ್ಮೆಂಟ್ ಮಾಡಂಗ್ ಮಾಡ್ಕೊಂಡ್ಬಿಟ್ಟು ಒಳಗ ಕರಿ ಟಾರ್ಪೋಲಿನ್ ಹಾಕ್ಯಾರ. ಗಿಡವನ್ನ ಪ್ರಾಪರ್ ಅಂದ್ರೆ ಈಗ ಈ ಟ್ರಾನ್ಸ್ಪ್ಲಾಂಟ್ ಮಾಡುವಂತ ಒಂದು ಪದ್ಧತಿ ಇರ್ತದೆ, ಅದ ಪ್ರಕಾರ ಬೇರ್ಗಳನ್ನ ತೆಗೆದು 4 ಕಟ್ ಮಾಡಿ ಪ್ರೂನ್ ಮಾಡಿ ಪ್ರಾಪರ್ಲಿ JCB ಇಲ್ಲ ಕ್ರೇನ್ ಹಚ್ಚಿ ಅದನ್ನ ಪಾಟ್ನಾಗ ಇಟ್ಟಾರ. ಅವ್ರು ಪಾಟ್ನಾಗ ಇಟ್ಟು ಗಿರಾಕಿ ಅವ್ರನ್ನ ಹುಡ್ಕೊಂಡು ಹೋಗ್ತಾವ. ಇಮ್ಯಾಜಿನ್ ಮಾಡ್ರಿ ನೀವು, 650 crore ಒಂದು ಬಿಸ್ನೆಸ್ ಮಾಡ್ತಿಲ್ಲ ಆ ಹೆಣ್ಮಕ್ಳಿಗೆ, ಇಂಗ್ಲಿಷ್ ಬರಂಗಿಲ್ಲ, 6 ಲೇಬರ್ಸ್ ಸ್ಪೇನ್ನಾಗ 100 kilometer ಆದಂತ ನರ್ಸರಿ ಒಳದು ಕರೆ ಅಲ್ಲ, ಅದು ಆಫ್ರಿಕನ್ ಲೇಬರ್ಸ್. ಯಾಕಂದ್ರೆ ಅವ್ರ ಊರಾಗ ಲೇಬರ್ಸ್ ಇಲ್ಲ, ಬೇರೆ ದೇಶದ ಲೇಬರ್ ಅಂತಂದು ಅವ್ರ ಕೆಲಸ ಬೇರೆ ಏನು ಇಲ್ಲ. ಹೊಲದಾಗ ನಿಮ್ಗೆ ಬೇರೆ ಏನು ಬೆಳಿ ಕಾಣಂಗಿಲ್ಲ, ಬರೀ ದೊಡ್ಡ ಗಿಡಗಳನ್ನಷ್ಟ ಮಾರ್ತಾರ. ಅಲ್ಲ ಈಗ ನೀವು ಹೇಳಿದ್ರೆ 1100 ಅಂತ, ಅದಕ್ಕೆ ಏನ್ ರೇಟ್ ಹೇಳಿದ್ರೆ ಅಂತ ಏನಾರ ಹೇಳ್ಬೋದು? ನಮ್ ಕೇಳಿದ್ರೆ ಅಂದ್ರೆ ಅಲ್ಲಿಂದ ಸುಮಾರು ನಾ ಭಾರತಕ್ಕೆ ವಾಪಸ್ ತರಬೇಕಂದ್ರೆ ಸುಮಾರು 8 crore ₹10 crore ಹಿಡಿತು ಒಂದ್ ಗಿಡಕ್ಕ. ಇದು ಇವತ್ತು ನಡೀತಾ ಇರುವಂತಹದ್ದು, ಇದು ಕಾಲ್ಪನಿಕ ಕಥೆ ಅಲ್ಲ, ಇದು ಆಕ್ಚುಯಲ್ ಇರುವಂತಹದ್ದು. ಇವತ್ತು ನೀವು ದುಬೈಯಲ್ಲಿ ಹೋದಾಗ ಎಷ್ಟೇ ಮರಗಳು ಏನೇ ಗಿಡಗಳು ನೀವು ಅಲ್ಲಿ ಕಾಣ್ತಾ ಇದ್ದೀರಾ, ಅವೆಲ್ಲಾ ಬರ್ತಾ ಇರೋದು 1 ಸ್ಪೇನ್ ನಿಂದ, 2 ಥೈಲ್ಯಾಂಡ್ ನಿಂದ. ಇಮ್ಯಾಜಿನ್ ಮಾಡ್ರಿ, ಥೈಲ್ಯಾಂಡ್ಗೂ ದುಬೈಗೂ ನಡಬರ್ಕ್ ಇಂಡಿಯಾದ, ಇಂಡಿಯಾದಿಂದ 1 ಹೋಗಂಗಿಲ್ಲ. ಎಂತ ಕೆಟ್ಟ ಪರಿಸ್ಥಿತಿ, ಎಂತ ದೊಡ್ಡ ಅವಕಾಶ, ಕೆಟ್ಟ ಪರಿಸ್ಥಿತಿ ಅನ್ನಂಗಿಲ್ಲ. ಎಂತ ದೊಡ್ಡ ಅವಕಾಶ, ಈ ಬಾಂಬೆ ಪೋರ್ಟ್ ಇಂದ ಎಕ್ಸ್ಪೋರ್ಟ್ ಮಾಡ್ರಿ ದುಬೈ, ಎಷ್ಟು ದೂರದ್ರಿ? 8 ದಿವಸ ಮುಟ್ಟಿಸ್ಬೇಕು. ಎಲ್ಲಿ ಥೈಲ್ಯಾಂಡ್? ಥೈಲ್ಯಾಂಡ್ ಅಂದ್ರೆ ಬಹಳ ದೂರ, ಅವ್ರು ಪೂರಾ ಭಾರತ ದೇಶ ಸುತ್ತ ಹಾಕೊಂಡು ದುಬೈ ಮುಟ್ಟಿಸ್ಬೇಕು.

ಅದೇ ನದಿ ತೀರ ಅವ್ರು ಮಾಡ್ತಾ ಇದ್ರೆ ನಮಗೂ ಮಾಡೋ ಅವಕಾಶ ಇದೆ. ಅಲ್ಲ ಪ್ರಸನ್ನ ಅವ್ರು, ನಾಳೆದೇನು ಈ ಒಬ್ಬ ರೈತಿಗೆ ಒಂದು 5 ಎಕರೆ ಅದ ಅಂತಂದ್ರೆ 1 ಎಕರೆ ಸೊಲ್ಲ ತೆಗೆದಿಟ್ಟು ಉಳಿದಿದ್ದ ಅವ್ರೇನು ತೊಗರಿ ಬಿತ್ತಾರ, ಜೋಳ ಬಿತ್ತಾರ, ಕಡ್ಲಿ ಬಿತ್ತಾರ, ಅದು ಮಾಡ್ಕೊಳ್ಳೋಲ್ರಿ. 1 ಎಕರೆ ತೆಗೆದಿಟ್ಟು ಸಾಕಲ್ಲ. 1 ಎಕರೆ ಹಾಕ್ರಿ, 1/2 ಎಕರೆ ಅಂತ ಶುರು ಮಾಡ್ರಿ ಮೊದ್ಲ. ನಿಮ್ ಊರಾಗ 1/2 ಎಕರೆಯಿಂದ ಈ ಕೆಲಸ ಶುರು ಮಾಡ್ರಿ. 1/2 ಎಕರೆ ಒಳಗ 3 ತರದ ಹುಲ್ಲು ಬೆಳೀರಿ ಒಂದಿಷ್ಟು ಮಂದಿ. ಹುಲ್ಲು ಒಳಗ ಹೆಂಗದ, ಒಂದು ಬಾಳ ಬಿಸಿಲಿಗೆ ಬರೋದು, ಒಂದು ಮಧ್ಯಮ ಬಿಸಿಲಿಗೆ ಬರೋದು, ಒಂದು ನೆರಳಿದ್ದಲ್ಲಿ ಬರುವಂತ ಹುಲ್ಲುಗಳು, 3 ಬೇರೆ ಬೇರೆ ವಿಧವಾದ. ಇವಕ್ಕೇನ್ ಬೇಕಪ್ಪ ಅಂದ್ರೆ ಟೈಮ್ಲಿ ನೀರು ಬೇಕು, ಚಂದ ಕತ್ತರಿಸಿಡಬೇಕು ನೀವು ಅಷ್ಟೇ. ಇವನ್ ಮಾರೋದ್ ಹೆಂಗಂದ್ರ ಅದ್ರ ಹಾಳಿ ತೆಗೆದು 1 ಸ್ಕ್ವೇರ್ ಫೀಟ್ ಲೆಕ್ಕಕ್ಕೂ ಮಾರಬಹುದು. ಬ್ಯಾಡ್ರಪ್ಪ ಅಂದ್ರ ಒಂದ್ ಚೀಲದ ಲೆಕ್ಕದಾಗ, ಅಂದ್ರೆ ಈಗ ಫಾಸ್ಫಿಲಮ್ ಅಂದ್ರೆ ನೆಳ್ಳಾಗ ಬರುವಂತ ಹುಲ್ಲು ಚೀಲದ ಲೆಕ್ಕಲೆ ಮಾರ್ತಾರೆ. 1 ಚೀಲಕ್ಕೆ 800 ರೂಪಾಯಿ, ಅದು ಹೋಗಿ ಸುಮಾರು 800 ಸ್ಕ್ವೇರ್ ಮೀಟರ್ ಹಚ್ಕೋಬಹುದು ಅದನ್ನ ನೀವು ಹಚ್ಕೊಳಕ್ ನಿಂತಾಗ. ಇದು ಹುಲ್ಲಿಂದಾತು. ಹುಲ್ಲು ಬಿಟ್ಟಾದ್ಮೇಲೆ ಸೌಂದರ್ಯೀಕರಣದಲ್ಲಿ ಪಾಮ್ಸ್, ಪಾಮ್ಸ್ ಯಾಕೆ ಮಾಡ್ರಿ ಅಂತ ಹೇಳ್ತೀನಿ ಮೊದ್ಲೇಕ್ ಅಂತಂದ್ರ, ಪಾಮ್ಸ್ ಒಳಗ ನಿಮ್ಗೆ ಪಾಮ್ಸ್ ಸಾಯಂಗಿಲ್ಲ, ಅವಕ್ಕ ಲೈಫ್ ಬಹಳ ಜಾಸ್ತಿ. 4 ದಿವಸ ನೀವು ನೀರ್ ಹಾಕ್ಲಿಲ್ಲ ಅಂದ್ರು ಕೂಡ 5ನೇ ದಿವಸ ಹಾಕಿದ್ರೆ ಮತ್ತೆ ಮುಖ ಚಂದ ಮತ್ತೆ ಚಿಗಿದು ಬರ್ತದೆ. ಆಮೇಲೆ ಇವು 6 ಇಂಚಿಂದ ಇದ್ರಾಗನು ಹಾಕಿದ್ರು ಆಯ್ತು, 21 ಇಂಚಿನ ಬ್ಯಾಗ್ನಾಗ ಹಾಕಿದ್ರು ಆಯ್ತು. ಖುಷಿ ಖುಷಿಯಾಗಿರುವಂತಹ ಗಿಡಗಳು. ಆಮೇಲೆ ರೂಟ್ ಕಟ್ ಮಾಡಿದ್ರಿ ಅಂದ್ರೆ ಕೆಳಗೆ ರೂಟ್ ಬಂದಿದ್ದು ಎಕ್ಸ್ಟ್ರಾ, ಎದಿ ಹೊಡ್ಕೊಳಂಗಿಲ್ಲ, ಗಿಡ ಪಟ್ ಅಂತ ಕೈ ಬಿಡಂಗಿಲ್ಲ ನಿಮ್ಮನ್ನ. 99% ಸರ್ವೈವಲ್ ಇರ್ತದೆ. ಆಮೇಲೆ ಎಷ್ಟು ದಿವಸ ಇಡ್ತೀರಿ ಅಷ್ಟಾದ್ರೂ ವ್ಯಾಲ್ಯೂ ಜಾಸ್ತಿ ಆಗ್ತದೆ. ಇಟ್ಟು ಮಾರದಷ್ಟು ವ್ಯಾಲ್ಯೂ ಜಾಸ್ತಿ. ಪ್ಲಾಟ್ ತಗೊಂಡು ಇಟ್ಟು ಮಾರದ. ಪಾಮ್ಗಳಲ್ಲಿ ಸುಮಾರು 80-200 ವೆರೈಟಿಯ ಪಾಮ್ಗಳಿವೆ. ನೀವು ಲೆಕ್ಕ ಹಾಕ್ರಿ ಎಷ್ಟು ಅವಕಾಶಗಳವ. 80 ವೆರೈಟಿನೂ ಮಾಡಬಹುದು. ಇಲ್ಲಿ ಬ್ಯಾಡ್ರಪ್ಪ ನನಗೆ 1 ವೆರೈಟಿದ, ನಾ 8 ಲಕ್ಷ ಗಿಡ ಬೆಳಿತೀನಿ, ಅದನ್ನು ಮಾಡಬಹುದು ನೀವು. ಆಮೇಲೆ ಗುಲ್ಬರ್ಗ ಅಂತ ಶಹರಕ್ಕೆ ಯಾಕೆ ಅಥವಾ ಡ್ರೈ ಪ್ಲೇಸ್ ಗಳಲ್ಲಿ ಯಾಕೆ ಇದನ್ನ ಮಾಡಬೇಕು ಅನ್ನಂಗಂದ್ರ, ಇಲ್ಲಿ ಫಂಗಲ್ ಡಿಸೀಸಸ್ ಕಡಿಮೆ, ಹುಳುಗಳು ಕಡಿಮೆ ಮತ್ತು ಶಿಲೀಂಧ್ರ ರೋಗಗಳು ಕಡಿಮೆ. ಮೇಂಟೆನೆನ್ಸ್ ಖರ್ಚಿಲ್ಲ. ಆಮೇಲೆ ಇನ್ನೂ ಇಲ್ಲಿ ಕೆಲಸ ಮಾಡ್ಲಿಕ್ಕೆ ನಮ್ಮಲ್ಲಿ ಲೇಬರ್ ಗಳು ಸಿಗ್ತಾರೆ. ನೀವು ಮನಿ ಮಂದಿ ಕೂಡ ಮಾಡುವಂತಹದ್ದು ಅಷ್ಟು ಸರಳವಾದಂತಹ ಬಿಸ್ನೆಸ್ ಸಾಧ್ಯತೆ ಇದೆ. ಬೇರೆಯವ್ರು ಬೇಕು ಆಗಿಲ್ಲ. ಈಗ ಜಾಸ್ಮಿನ್ ವೆರೈಟಿಗಳು, ಮಲ್ಲಿಗೆ ಹೂವಿನ ವೆರೈಟಿ, ಗಿಡಗಳು ಸಿಗಂಗಿಲ್ಲ ನಮ್ಗೆ. ಗಿಡಗಳು ಮಾಡ್ರಿ, ಮಲ್ಲಿಗೆ ಗಿಡಗಳು. ಆಮೇಲೆ ಗುಲಾಬಿ ಗಿಡಗಳು, ಗುಲಾಬಿ ಒಳಗೆ ಸುಮಾರು 2,000 ಬೇರೆ ಬೇರೆ ಬಣ್ಣವ. ಗುಲಾಬಿ ನೀವೇನ್ ಬೆಂಗಳೂರಿಗೆ ತಂದ ಮಾರ್ಬೇಕಂತಿಲ್ಲ. ಗುಲಾಬಿ ಇಲ್ಲೇ ರಸ್ತೆ ಮೇಲೆ ಒಂದ್ ಸಣ್ಣ ಅಂಗಡಿ ಹಾಕಿದ್ರಿ, ಗುಲಾಬಿ ಗಿಡಗಳು ತಗೊಂಡು ಹೋಗ್ಲಿಲ್ಲ ಅಂದಟ್ ಇಲ್ಲೇ ನಿಮ್ಗೆ ಮಾರ್ಕೆಟ್ ಸಿಗ್ತದೆ, ಲೋಕಲ್ ಮಾರ್ಕೆಟ್. ಗುಲಾಬಿಗೆ ಮಾರ್ಕೆಟ್ ಅದ, ಮಲ್ಲಿಗೆ ಹೂವಿಗೆ ಮಾರ್ಕೆಟ್ ಅದ, ಮಲ್ಲಿಗೆ ಹೂವಿನ ಗಿಡಗಳಿಗೆ, ದಾಸವಾಳದ ಹೂವಿನ ಗಿಡಗಳಿಗೆ. ದಾಸವಾಳದಾಗ ಎಷ್ಟು 200-800 ಬೇರೆ ಬೇರೆ ಕಲರ್ ಅವ ಅಂದ್ರೆ ದಿವಸ ಬಿಡು, ನಿಮ್ ಅಂಗೈ ಅಗಲ ಗಾತ್ರ ಬಿಡು, ಸಣ್ಣ ಹೂ ಬಿಡು, ಎಲ್ಲ ಎಲ್ಲಾರ್ಗು ಬೇಕಾಗಬೇಕು. ಇವೇನು ಯಾರು ಹಚ್ಚಂಗಿಲ್ಲ ಅಂತ ಅನ್ನೋ ಪರಿಸ್ಥಿತಿ ಇಲ್ಲೇ ಇಲ್ಲ. ತಗೊಳಿಕ್ ಹೋದ್ರೆ ನಮ್ಮಲ್ಲಿ ಊರಾಗ ಇಲ್ಲಿ ನರ್ಸರಿ ಪ್ರಾಪರ್ಲಿ ಯಾರು ನರ್ಸರಿ ಮಾಡಿದ್ದಿಲ್ಲ ಅಂದ್ರೆ. ಇನ್ನೊಂದು ಪ್ರಸನ್ನ ಅವ್ರ, ಈಗ ನಮ್ಮ ಯುವಕರಲ್ಲಿ ರೈತರಾಗ್ಲಿ ಅಂದ್ರೆ ಯಾವುದೇ ಯುವಕರನ್ನು ಆಗಲೇ ಡಿಸ್ಕಸ್ ಮಾಡಿದ್ವಿ, ಅಗ್ರಿನೇ ಬೇಕಂತಿಲ್ಲ, BA, BCOM, BSc ಯಾರು ಮಾಡಿದ್ರೆ ನಾನು ಒಂದು ಉದ್ಯಮವನ್ನಾಗಿ ತಗೊಳ್ಬಹುದು. ಹೌದು, ತಗೊಂಡಾಗೆ ಅವನ್ನ ಮಾರಾಟ ಮಾಡ್ಲಿಕ್ಕೆ ಒಂದೇನಾಗುತ್ತೆ, ತಂತ್ರಜ್ಞಾನದ ಡಿಪಾರ್ಟ್ಮೆಂಟ್ ಅವ್ರು ಹೇಳ್ತಾರೆ ನಾವು ಮಾಡಬಹುದು. ನೀವ್ ಹೇಳ್ತಾ ಇದ್ರಿ ಮಾರಾಟ ಸರಳದ ಅಂತ ಹೇಳಿ, ಆದ್ರೂ ಸಹಿತ ಈಗ ಸೋಶಿಯಲ್ ಮೀಡಿಯಾ ಹವಾದ, ನಾವೆಲ್ಲರೂ ಡಿಜಿಟಲ್ ಯುಗದೊಳಗೆ ಬದುಕಲಿತೀವಿ, ಕೈಯೊಳಗೆ 100 ಮೊಬೈಲ್ ಅದ, ಅದ್ರ ಮುಖಾಂತರ ನಾವೇನ್ರ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಅದನ್ನ ಬೇಕಾದಂಗೆ ಅವಕಾಶ ಅದ. ಆಕ್ಚುಲಿ ನೀವು ಈಗ ಇಂಟರ್ನೆಟ್ ಜಾಲದಲ್ಲಿ ಹುಡುಕಿದ್ರೆ ನರ್ಸರಿಮನ್ ಅಸೋಸಿಯೇಷನ್ ವಾಟ್ಸ್ಆಪ್ ನಂಬರ್ ಸಿಗ್ತದೆ ನಿಮ್ಗೆ. ನರ್ಸರಿಮನ್ ಇಂಡಿಯನ್ ನರ್ಸರಿಮನ್ ಅಸೋಸಿಯೇಷನ್ ವಾಟ್ಸ್ಆಪ್ ಸಿಗ್ತದೆ. ಅಲ್ಲಿ ಏನಾಗ್ತದೆ ಅಂತಂದ್ರೆ, ಈಗ ನನಗೆ ರೆಡಿ ರೆಕ್ನರ್ ಅಂದ್ರೆ ನನಗೆ ಇವತ್ತ ಬೇಕು ಅನ್ನಂಗಿತ್ತಂದ್ರೆ ನಾ ಏನ್ ಮಾಡಿರ್ತೀನಿ ಅಂದ್ರೆ ಅಲ್ಲಿ ಹಾಕ್ತೀನಿ, ರಿಕ್ವೈರ್ಮೆಂಟ್ ಅದ, ನಮ್ಗೆ ಯಾರು ಕೊಡ್ತೀರಿ ಅಂತ ಟೆಂಡರ್ ಹಾಕ್ತೀನಿ. ಟೆಂಡರ್ ಹಾಕಿ ಕೇಳಿರ್ತೀನಿ ಜನರಿಗೆ ಯಾರ ಹತ್ರ ಅದೇನು ಕೊಡ್ರಿ ಅಂತ ಹೇಳಿ. ಇಲ್ಲ ಈಗ ಒಂದ್ ಹಳ್ಳಿ ಅಥವಾ ಒಂದ್ ಪ್ರದೇಶ ಜನರು ಬರೀ ಬೋಗುನೂ ಇಲ್ಲ ಅಷ್ಟ ಬೆಳೆದ್ ಅಂತ ಹೇಳ್ತಾನ, ಯಾಕಂದ್ರೆ ಕಾಗದದ ಹೂ ಏನು, ಒಂದು ನಿಮ್ಮ ಹೊಲದ ಬೇಲಿ ನೆನಪಿಡ್ರಿ ನಾ ಏನ್ ಹೇಳಕತ್ತೇನೆ ಅಂತ ಹೇಳಿ, ನಿಮ್ಮ ಹೊಲದ ಬೇಲಿ ಅಂತ ಹೇಳಿ 100 ಕಲರ್ದ ಬೇರೆ ಬೇರೆ ಗಿಡ ಹಚ್ಚಿಡ್ರಿ. 3 ವರ್ಷದಾಗ ಪೂರಾ ಬೇಲಿ ಚಾಲು ಆಗ್ತದೆ. ಬೇಲಿ ಕತ್ತರಿಸಬೇಡ್ರಿ, ಒಂದ್ ಗಿಡದಿಂದ ನಿಮಗೆ 100 ಗಿಡ ಪೆನ್ಸಿಲ್ ಥಿಕ್ನೆಸ್ ಕಟ್ ಮಾಡ್ಕೊಂಡು ಸುಕು ಮಣ್ಣಿನ ಪಾಕೆಟ್ ನಾಗ ಹಚ್ಚಿದ್ರಿ ಅಂತಂದ್ರೆ 3 ತಿಂಗಳಿಗೆ ನಿನ್ ಸಸಿ ತಯಾರಾಗ್ತಾವ. ನಿಮ್ ಹೊಲ 1/2 ಎಕರೆ ಮಾಡೋಕ್ ತಯಾರಿಲ್ಲ ಅಂದ್ರೂ ಬೇಡ, ಹೊಲನೂ ಬೇಕಾಗಿಲ್ಲ. ಹೊಲದ ದಂಡಿಗೆ ನಿಮ್ ಬೇಲಿ ಏನದಲ್ಲ ಬೇಲಿ ಮಾಡ್ರಿ, ನಿಮಗ ನಿಮ್ ಕ್ರಾಪಿನ್ಕಿಂತ ಇದ್ರಲ್ಲಿ ಜಾಸ್ತಿ ಬರ್ಲಿಲ್ಲ ಅಂದ್ರೆ ಹೇಳ್ರಿ. ನಾನು ಅಲ್ಲ ಒಂದು ಬೊಗೆನು ಇಲ್ಲ, ಇದು ಒಂದು 6 ತಿಂಗಳದ ಅಂತ ಅನ್ಕೊಂಡ್ರೆ ಎಷ್ಟಕ್ ಮಾರ್ತದೆ? 40 ರೂಪಾಯಿ ಒಂದು 100 ರೂಪಾಯಿಗೆ ಮಾರ್ತದೆ ಒಂದು ಗಿಡ, ಒಂದು ಸಸಿ. ಇಮ್ಯಾಜಿನ್ ಮಾಡ್ರಿ ನೀವ್ ಎಷ್ಟು ಕಟಿಂಗ್ ಮಾಡ್ಲಿಕ್ಕೆ ಸಾಧ್ಯದ. ಒಂದು 3 ಎಕರೆ ಬೇಲಿ ಟೈಪ್ ಮಾಡಿದ್ರೆ ನಾವು 1,000 ಮಾಡಬಹುದು. ನಾ ಹೇಳಿದ್ರೆ ನಿಮ್ಗೆ ಇದನ್ನ ಬಿಸಿನೆಸ್ ಅನ್ನುವಂತ ಒಂದು ಯೋಚನೆಯಿಂದ ಮಾಡಬೇಕು ನೀವು. ಇದು ಅವಕಾಶ, ಯಾಕಂದ್ರೆ ಬೋಗನ್ವಿಲ್ಲ ಗುಲ್ಬರ್ಗದಾಗ ಎಷ್ಟು ಚಂದ ಬೆಳೀತದ ಅಷ್ಟು ಚಂದ ಎಲ್ಲೂ ಬೆಳಿಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅದಕ್ಕೆ ಡ್ರೈ ಕ್ಲೈಮೇಟ್ ಬೇಕು, ಒಣ ವಾತಾವರಣ ಬೇಕು. ನೀವು ನೀರ್ ಕಡಿಮೆ ಇದ್ರೂ ಬರುವಂತಹ ಬೆಳೆ ಅದು, ಬೆಳೆ ಅನ್ನೋ ರೂಪದಲ್ಲಿ ನೋಡಿರೋದು. ಅಲ್ಲ ಪ್ರಸನ್ನ ನೋಡಿ, ಇನ್ನೊಂದು ನನ್ನ ತಲೆಗೆ ಏನು ವಿಚಾರ ಬಂತಂದ್ರೆ, ಹಿಂಗ್ ಬೊಗನ್ವಿಲ್ಲ ಬೆಳೆಯೋರು ಒಂದು ಗುಂಪು ಮಾಡಿಕೊಂಡು ಅಥವಾ ಒಬ್ಬ ಯುವಕ ಇದು ಸಂಬಂಧಪಟ್ಟ ತರಬೇತಿ ತಗೊಂಡು ಒಂದು 50 ಜನರಿಗೆ 100 ರೈತರಿಗೆ ಮೋಟಿವೇಟ್ ಮಾಡಿ, ನೀವು ಬೆಳೀರಪ್ಪ ನಾನೇ ನಿಮ್ಮಲ್ಲಿ ತಗೋತೀನಿ ಅಂತ ಅವ್ರಿಗೆ ಹೇಳಿ, ಇವ್ರು ಇನ್ನೊಂದು ನರ್ಸರಿ ಜೊತೆ ಕಾಂಟ್ಯಾಕ್ಟ್ ಮಾಡಿಕೊಂಡು ಇದನ್ನು ಈ ರೀತಿ ಒಂದು ಉದ್ಯಮವನ್ನು ಮಾಡ್ಕೊಬಹುದಲ್ಲ. ನಮ್ಮೂರಾಗಿಲ್ಲ ಅಷ್ಟೇ ಈ ವ್ಯವಹಾರ. ನೀವು ಆಕ್ಚುಲಿ ಈಗ ಎಲ್ಲಿ ನರ್ಸರಿಮನ್ ಅಸೋಸಿಯೇಷನ್ ಅಲ್ಲಿ ತಮ್ಮ ಕೆಲಸ ಮಾಡ್ಕೋತಾರಲ್ಲ, ಈಗ ಸಪೋಸ್ ನೀವು ಕಡಿಯಮ್ಗೆ ಹೋದ್ರಿ ಅಂತ ಹೇಳ್ರಿ, ಎಲ್ಲರೂ ಎಲ್ಲ ಗಿಡ ಬಿಡಂಗಿಲ್ಲ, ಒಮ್ಮೆ ಒಬ್ಬನ ಕಡೆ ಹೋದ್ರಿ ಅಂತಂದ್ರೆ ಅವ್ನು ನಿಮ್ಮನ್ನ ಹೊರಗೆ ಬಿಡಂಗಿಲ್ಲ. ಎಲ್ಲಾ ಗಿಡ ಕೊಡ್ಸೆ ಕಳಿಸ್ತಾನ ಹೊರಗೆ, ಎಲ್ಲಿಂದ ಕೊಳಸ್ತಾನವ? ಕೂಡ್ರಿ ನೀವು ತಂಬಲ್ಲಿ ಅದು ಉದ್ಯೋಗಾವಕಾಶ ಅಂತ ನೋಡ್ಕೊಂಡ್ರಿಲ್ಲ, ಒಬ್ಬೊಬ್ರು ಒಂದೊಂದು ಬೆಳೀರಿ, ಒಂದು 100 ವೆರೈಟಿ ಬರ್ತದೆ, ಒಂದ್ 100 ವೆರೈಟಿ ಒಂದವ್ರಾಗ ಸಿಗ್ಲಿಕ್ಕೆ ಅಂದ್ರೆ ನಾ ಯಾಕೆ ಕಡಿಮೆ ಹೋಗ್ಲಿ, ನಾ ಗುಲ್ಬರ್ಗಕ್ಕ ಬರ್ತೀನಿ, ಸ್ಪೇನ್ ಹೋಗೋದಿಲ್ಲ, ಕಡಿಯಮ್ಗೂ ಹೋಗಂಗಿಲ್ಲ, ಇಲ್ಲೇ ಗುಲ್ಬರ್ಗಕ್ಕ ಬರ್ತೀನಿ. ಯಾಕಂದ್ರೆ ಬೆಳೆಯೋರ್ ಇಲ್ಲ ಅಂತ ಹೇಳಿ ಬರಂಗಿಲ್ಲ ಅಷ್ಟ. ಅಂದ್ರೆ ನಿಮ್ಮ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸಾಕಷ್ಟು ಒಂದು ಇನ್ವೆಸ್ಟ್ಮೆಂಟ್ ಈ ಒಂದು ಲ್ಯಾಂಡ್ಸ್ಕೇಪ್ ನಲ್ಲಿ ಆಗ್ಲಿತ್ತು ಅಂತಂದಂಗ. ಹೌದು, ಇದು ಆಕ್ಚುಲಿ ಭಾರತದ ಒಂದು ಬೆಂಚ್ ಮಾರ್ಕ್ ಅಂತಂದ್ರೆ, ಯಾವುದೇ ಏರ್ಪೋರ್ಟ್ ಅನ್ನ ನೋಡಿದ್ರು ಕೂಡ ನಮಗೆ ಇಂತಹದ್ ಕಟ್ಟಬೇಕು ಅನ್ನೋ ಒಂದ್ ಏನಿರ್ತದಲ್ಲ, ಆ ಬೆಂಚ್ ಮಾರ್ಕ್ ಎಕ್ಸಾಂಪಲ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಪೂರ್ಣ ನಮ್ದು ಟರ್ಮಿನಲ್ ಏನದ ಅದು ಗಾರ್ಡನ್ ಇಂದ ಟರ್ಮಿನಲ್ ಅಂತ ಒಂದ್ ವಿಜನ್ ಸ್ಟೇಟ್ಮೆಂಟ್ ಅಂದ್ರೆ, ಟರ್ಮಿನಲ್ ಗಾರ್ಡನ್ ಆಗದ ಅಂತ ಹೇಳಿ ಕಟ್ಲಿಕತ್ತೀವ ನಾವು. ಹಂಗ ನಮ್ ವಿಜನ್ ಇರೋದನ್ನ ಹಂಗ ಹೊರಗಡೆ ಬಂದ್ರೆ ಗಾರ್ಡನ್ ಅಂತ ಹೆಸರಿಗೆ ಮಾಡ್ಲಿಕ್ಕತ್ತಿಲ್ಲ, ಟರ್ಮಿನಲ್ ಅನ್ನು ತಂದು ಗಾರ್ಡನ್ ನಾಗ ಇಟ್ಟೇವೆ. ಆ ರೀತಿಯ ಅಂದ್ರೆ ಇಳಿದವ್ರು ಏನ್ ಅಂತಾರಾಷ್ಟ್ರೀಯ ಒಂದು ಪ್ರಯಾಣಿಕರು ಬರ್ತಾರ, ಅವ್ರ ಕೆಳಗೆ ಇಳಿದಾಗ ದೇವಲೋಕದ ಹೋಗಿದಾಗ ಅನುಭವ ಆಗ್ಬೇಕು. ಖರೆ, ಅದೇ ಪ್ರಯತ್ನ ಅದ ನಮ್ದು. ಈ ಪ್ರಯತ್ನ ನಾನು ಬರೆದ್ ಕೊಡ್ತೇನೆ ನಿಮಗೆ, ಮುಂದೆ ಬರುವಂತ ಎಲ್ಲಾ ಏರ್ಪೋರ್ಟ್ಗಳು ಹಿಂಗೆ ಆಗಬೇಕು ಅಂತ ಒಂದು ಅನುಕರಣೆ ಇರುತ್ತೆ.